ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವರೇ ಈಗ ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಪದ್ಧತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞ ಡಾಕ್ಟರ್ ಎಂಆರ್ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆರ್ಎಸ್ ಚಾಂದಕೌಟೆ. ರೈತ ಬಂಧವರಿಗೆ ಶರಣು ಶರಣಾರ್ಥಿಗಳು. ರೈತರು ಏನು ತಾವು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೀರಿ? ಅದರಲ್ಲಿ ಸಮಗ್ರ ಕೃಷಿ ಪದ್ಧತಿ ಭಾಳ ಸೂಕ್ತವಾದ ಒಂದು ಪದ್ಧತಿ. ಯಾಕಂದರೆ ದಿವಸದ ಒಂದು ಉತ್ಪನ್ನಕ್ಕಾಗಿ ಕೆಲವು ಬೆಳೆಗಳು ಅಥವಾ ಪಶುಸಂಗೋಪನೆಯನ್ನು ನಾವು ಕೈಗೊಳ್ತೀವಿ, ಜೊತೆಗೆ ಸೀಸನಲ್ ಬೆಳೆಗಳನ್ನು ಕೆಲವೊಂದು ಬೆಳೀತಿರ್ತೀವಿ. ಆಮೇಲೆ ಮುಂದೆ ಸಾಕಷ್ಟು ದಿನಗಳಾದ ನಂತರ, ಅಂದರೆ 20-30 ವರ್ಷಗಳಾದ ನಂತರ ಉತ್ಪನ್ನ ಕೊಡ್ತಕ್ಕಂಥ ಕೆಲವು ಅರಣ್ಯ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಇದು ಯಾವುದೇ ರೀತಿ ನಮ್ಗೆ ಒಂದು ಆರ್ಥಿಕ ಸಂಕಷ್ಟತೆಯನ್ನು ದೂರ ಮಾಡುವಲ್ಲಿ ಹೆಚ್ಚು ಯಶಸ್ವಿಯವಾದ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಪ್ರಮುಖ ಪದ್ಧತಿ ಕೃಷಿ ಅರಣ್ಯ ಪದ್ಧತಿ. ಇದು ಎಷ್ಟು ಅವಶ್ಯ ಅದ, ಇದರಲ್ಲಿ ಯಾವ್ಯಾವ ಬೆಳೆ ನಾವು ಬೆಳಿಬೋದು, ಮತ್ತು ಇತ್ತೀಚೆಗೆ ಹೆಬ್ಬೇವು ಅನ್ನೋದು ಭಾಳ ಜನಪ್ರಿಯ ಆಗ್ತಾ ಇದೆ. ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಹೆಬ್ಬೇವಿನ ಪಾತ್ರ ಏನದ, ಇದನ್ನು ನಾವು ಯಾಕೆ ಬೆಳಿಬೇಕು, ಇದು ಬೆಳಿಬೇಕಾದ್ರೆ ನಾವು ಏನೇನು ಮಾಡಬೇಕಾಗ್ತದೆ, ಇದರ ಉಪಯೋಗ ಏನದ, ಈ ಎಲ್ಲದರ ಕುರಿತು ವಿಸ್ತೃತವಾಗಿ ಮಾಹಿತಿ ನೀಡಲಿಕ್ಕೆ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿಜಯಪುರ ಹೆಟ್ಟಳೆ ಫಾರ್ಮ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಅರಣ್ಯ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಜಗದೀಶ್ ಎಂಆರ್ ಇವರು ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಜಗದೀಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನನ್ನ ನಮಸ್ಕಾರ. ಜಗದೀಶ್ ಅವರೇ, ನಮ್ಮ ರೈತರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡ್ತೀರಿ? ನನ್ನ ಹೆಸರು ಡಾಕ್ಟರ್ ಜಗದೀಶ್ ಎಮ್ ಆರ್ ಅಂತ. ನಾನು ಇಟ್ನಳ್ಳಿ ಫಾರ್ಮ್ನಲ್ಲಿ ಇರುವಂಥ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ವಿಷಯ ಬಂದು ಕೃಷಿ ಅರಣ್ಯ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ತಮ್ಮ ಶಿಕ್ಷಣ ಎಲ್ಲೆಲ್ಲಿ ಆಗಿದ್ದೀರಿ? ನನ್ನ ಸ್ನಾತಕ ಮತ್ತು ಸ್ನಾತಕೋತ್ತರ ಅರಣ್ಯ ವಿಷಯದಲ್ಲಿ ಮಾಡಿದ್ದು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಮಾಡಿದ್ದು. ನಂತರ ನನ್ನ ಡಾಕ್ಟರೇಟ್ ಪದವಿ ಬಂದು ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್ನಲ್ಲಿರೋಂಥ ಆರ್ಗನೈಸೇಷನಲ್ಲಿ ಮಾಡಿದ್ದು. ನಾನು ಈ ಸಂಸ್ಥೆಗೆ 4 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಡಾಕ್ಟರ್ ಜಗದೀಶ್ ಎಮ್ಆರ್ ಅವರೇ, ತಮಗೆ ತಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ. ಈಗೇನು ತಾವು ಕೃಷಿ ಅರಣ್ಯ ಪದ್ಧತಿ ಕುರಿತು ತಾವು ಮಾಹಿತಿ ನೀಡ್ತಾ ಇದ್ದೀರಲ್ಲ, ಮೊದಲಿಗೆ ನಮಗೆ ಕೃಷಿ ಅರಣ್ಯ ಪದ್ಧತಿ ಅಂದ್ರೇನು ಈ ಕುರಿತು ಹೇಳ್ರಿ. ಕೃಷಿ ಅರಣ್ಯ ಪದ್ಧತಿ ಅಂದರೆ ನಮ್ಮ ಕೃಷಿಯಲ್ಲಿ, ಅಂದರೆ ಬೆಳೆಗಳ ಜೊತೆ ಪೂರಕವಾದಂಥ ಕೆಲವು ಮರಗಳನ್ನ ಬೆಳೆಸಿ ಜೊತೆ ಜೊತೆಯಾಗಿ ಬೆಳೆಸೋದಕ್ಕೆ ಕೃಷಿ ಅರಣ್ಯ ಪದ್ಧತಿ ಅಂತ ಹೇಳ್ತಾರೆ. ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಯಾವ ಯಾವ ಸಸ್ಯಗಳನ್ನು ಗಿಡಗಳನ್ನು ನಾವು ಬೆಳಿಬೋದ್ರಿ? ಮೊದಲಿಗೆ ನಾನು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಯಾಕೆ ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋದ್ರದ್ದು ಒಂದು ಕಿರು ಪರಿಚಯ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ದೇಶದ ಜನಸಂಖ್ಯೆ ತುಂಬ ಜಾಸ್ತಿ, ಅಂದರೆ ಅತಿ ಹೆಚ್ಚು ಬೆಳೀತಾ ಇದೆ. ಆದ ಕಾರಣ ಏನಾಗ್ತಿದೆ, ಜಾಗತೀಕರಣ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಅರಣ್ಯದ ಸಂಪತ್ತು ಮೇಲೆ ತುಂಬಾ ಒತ್ತಡ ಇದೆ. ಈ ಅರಣ್ಯ ಸಂಪತ್ತು ಉಳಿಸ್ಕೋಬೇಕು ಅಂದರೆ ಅದರ ಜೊತೆಗೆ ನಾವು ಕೃಷಿ ಅರಣ್ಯ ಪದ್ಧತಿಯನ್ನು ಈ ಬೇಸಾಯ ಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಮರದಿಂದ ಬಹುಮುಖ್ಯ ಉತ್ಪನ್ನಗಳಾದ ತಿರುಳು ಮತ್ತು ಕಾಗದ ಉತ್ಪನ್ನಗಳನ್ನು ಪೂರೈಸಲು ಅರಣ್ಯದ ಮೇಲೆ ಭಾರಿ ಪ್ರಮಾಣದ ಒತ್ತಡ ಇದೆ. ಇದರಿಂದ ಏನಾಗ್ತಿದೆ ಅಂದರೆ ಕೈಗಾರಿಕೆಗಳು ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾವೆ. ಪ್ರಸ್ತುತ ಕಚ್ಚಾ ತಿರುಳು ಮತ್ತು ಕಾಗದ ವಸ್ತುಗಳ ಉತ್ಪಾದನೆ ಏನಾಗಿದೆ, 2.76 ಮಿಲಿಯನ್ ಟನ್ಗಳಿದೆ. ಇದರ ಬೇಡಿಕೆ 5.04 ಮಿಲಿಯನ್ ಟನ್ಗಳಷ್ಟಿದೆ. ಇನ್ನೂ ಶೇಕಡ 45% ಕೊರತೆ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ 2020 ಒಳಗೆ ಇದರ ಯೋಜಿತ ಬೇಡಿಕೆ ಏನಾಗುತ್ತೆ, 13.2 ಮಿಲಿಯನ್ ಟನ್ ಆಗಲಿದ್ದು, ಇದರಿಂದ ಕೈಗಾರಿಕೆಗಳ ಮೇಲೆ ಬಹಳಷ್ಟು ಪರಿಣಾಮ ಆಗ್ತಿದೆ. ಅಸಮರ್ಪಕ ಕಚ್ಚಾ ವಸ್ತುಗಳು ಮತ್ತು ಕಠಿಣ ಕಾಡಿನ ನೀತಿಗಳು ಅಂದರೆ ಫಾರೆಸ್ಟ್ ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಇದರಿಂದ ಕೈಗಾರಿಕೆಗಳ ಮೇಲೆ ತುಂಬ ಒತ್ತಡ ಇದೆ. ಸೊ ಇದನ್ನು ಅವ್ರಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಪೂರೈಸಿಕೊಳ್ಳಲು ಏನು ಮಾಡ್ತಿದ್ದಾರೆ, ಅವರೇ ಸ್ವಾವಲಂಬಿತರಾಗ್ತಾ ಇದ್ದಾರೆ. ಅಂದರೆ ರೈತರಿಗೆ ಅವರೇ ಸಸಿಗಳನ್ನು ಕೊಟ್ಟು ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಉತ್ತೇಜಿಸಿ, ಮತ್ತೆ ರೈತರಿಂದ ಅವರೇ ಒಪ್ಪಂದದ ಮೂಲಕ ಆ ಮರಗಳನ್ನ ಮತ್ತೆ ಬೈಬ್ಯಾಕ್ ಪಾಲಿಸಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋತಾ ಇದ್ದಾರೆ. ಇದರಿಂದ ಅವರು ಕಾರ್ಖಾನೆಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನ ಅವರೇ ಪೂರೈಸಿಕೊಳ್ತಿದ್ದಾರೆ. ಪ್ರಸ್ತುತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ವಿದೇಶಿ ತಳಿಗಳು ಅಂದರೆ ನಾವು ಏನು ನೀಲಗಿರಿ ಮತ್ತು ಅಕೇಶ್ಯ ಏನು ಹೇಳ್ತೀವಿ ಅದರ ಸಸಿಗಳನ್ನ ನೆಡಲಾಗ್ತಿದೆ. ಮರದ ಇಳುವರಿ ಬಂದಿದ ತಕ್ಷಣ ಏನಾಗ್ತದೆ, ಕೈಗಾರಿಕೆಗಳು ರೈತರಿಂದ ಮರು ಖರೀದಿಸಿ ಅವರ ಬೇಡಿಕೆಯನ್ನು ಪೂರೈಸಿಕೊಳ್ತಿದ್ದಾರೆ. ಈ ವಿದೇಶಿ ಜಾತಿ ಮರಗಳು ಒಳ್ಳೆ ಇಳುವರಿ ಕೊಡುತ್ತವೆ ನಿಜ, ಆದರೆ ಮುಖ್ಯ ಸಮಸ್ಯೆ ಅಂತಂದರೆ ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಹಾಗೂ ಕ್ರಮೇಣವಾಗಿ ಏನಾಗ್ತದೆ, ಈ ನೀಲಗಿರಿ ಭಾರಿ ಬೇಗ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ತುಂಬ ಕುಂಠಿತವಾಗ್ತದೆ, ಹಾಳಾಗ್ತಾ ಇದೆ. ಅದಕ್ಕೆ ಇಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕಂತೀರಿ? ಈ ಎಲ್ಲ ಸಮಸ್ಯೆಗಳು ಏನು ಬರ್ತಾ ಇದ್ದಾವೆ ಅದನ್ನು ಎದುರಿಸೋಕೆ ಕೆಲವೊಂದು ಅರಣ್ಯ ಜಾತಿ ಮರಗಳು ಬೆಳೆಗಳ ಪೂರಕವಾಗಿ, ಅದರಲ್ಲಿ ಹೆಬ್ಬೇವು, ನಂತರ ನಾವು ಸುಬಾಬುಲ್ ಅಂತ ಹೇಳ್ತೀವಿ, ಮತ್ತೆ ತೇಗದ ಮರ. ಈಗ ತಾವು ಹೆಬ್ಬೇವು ಹೆಸರು ಕೂಡ ತಾವು ತಗೊಂಡ್ರಿ, ಇದೀಗ ಹೇಳಬೇಕಾದ್ರೆ ಈ ಹೆಬ್ಬೇವು ಬಗ್ಗೆ ನಮಗೆ ಮಾಹಿತಿ ನೀಡ್ರಲ್ಲ. ಈ ಮರ ಒಂದು ಮೀಲಿಯಸಿ ಕುಟುಂಬಕ್ಕೆ ಸೇರಿದ್ದು, ಇದರ ವೈಜ್ಞಾನಿಕ ಹೆಸರು ಮೀಲಿಯಾ ಡೂಬಿಯಾ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನ ಹೆಬ್ಬೇವು ಅಥವಾ ತುರುಬೇವು ಅಂತ ಕರೀತಾರೆ. ಮರವು ಭಾರತದಲ್ಲಿ ಸಿಕ್ಕಿಂ, ಹಿಮಾಲಯ ಉಷ್ಣವಲಯದ ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳಲ್ಲಿ, ಉತ್ತರ ಬಂಗಾಳ, ಅಸ್ಸಾಂ ಮೇಲ್ಭಾಗ ಪ್ರದೇಶ, ಒರಿಸ್ಸಾದ ಕಾಸಿ ಬೆಟ್ಟಗಳು, ಉತ್ತರ ವಲಯಗಳು, ಡೆಕ್ಕನ್ ಪ್ರಸ್ಥಭೂಮಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ನೈಸರ್ಗಿಕವಾಗಿ ಅಂದರೆ ಸುಮಾರು 1500 to 1800 meters ಎತ್ತರದವರೆಗೂ ಕಾಣಸಿಗ್ತದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಅರೆ ಶುಷ್ಕ ಹಾಗೂ ಒಣ ಪ್ರದೇಶಗಳಾದ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕಂಡುಬರ್ತದೆ. ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಹೆಬ್ಬೇವು ಬೆಳೆಯುವವರ ಸಂಖ್ಯೆ ದ್ವಿಗುಣ ಆಗ್ತಿದೆ. ಏಕೆಂದರೆ ಇದು ವೇಗವಾಗಿ ಬೆಳೆಯುವ ಕಾರಣ ತೋಟಗಳ ಬದುಗಳಲ್ಲಿ ನೆರಳಿಗೆ ಉದ್ಯಾನವನಗಳಲ್ಲಿ ಅಲಂಕಾರಿಕ ಮರಗಳಾಗಿ ಕೂಡ ನೆಡ್ತಾರೆ. ರಾಜ್ಯದ ಅರಣ್ಯ ಇಲಾಖೆಯು ಕೂಡ ಈ ನಿಟ್ಟಿನಲ್ಲಿ ಕೃತಕ ನೆಡುತೋಪುಗಳನ್ನು ಸ್ಥಾಪಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಈಗೇನು ಹೆಬ್ಬೇವು ಕೃಷಿ ತಾವು ಹೇಳ್ತಾ ಇದ್ದೀರಿ, ಇದನ್ನ ರೈತರು ಯಾಕೆ ಅಳವಡಿಸಿಕೊಳ್ಬೇಕು, ಆ ಬಗ್ಗೆ ನಮಗೆ ಹೇಳ್ಬೋದಾ? ಹೆಬ್ಬೇವು ಕೆಲವು ವಾತಾವರಣಗಳಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಹೇಗೆಂದ್ರೆ ಹೆಬ್ಬೇವು ವೈವಿಧ್ಯಮಯವಾದ ಮಣ್ಣುಗಳಲ್ಲಿ ಕೂಡ ಬೆಳೀತದೆ. ಆದಾಗ್ಯೂ ಆಳವಾದ ಫಲವತ್ತಾದ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಅತಿ ಶೀಘ್ರವಾಗಿ ಬೆಳೀತದೆ. ಈ ಜಾತಿ ಮರಕ್ಕೆ ಜಾಸ್ತಿ ಸೂರ್ಯನ ಕಿರಣ ಅತಿ ಅವಶ್ಯಕ. ಇತರೆ ಜಾತಿಯ ಮರಗಳಂತೆ ಹೆಬ್ಬೇವು ಸಹ ಬೆಂಕಿಯ ಸಮಸ್ಯೆಯನ್ನು ತಡೆದುಕೊಳ್ಳಲ್ಲ. ಇದರ ಸೊಪ್ಪನ್ನು ಜಾನುವಾರು, ಕುರಿ ಮತ್ತು ಮೇಕೆಗಳು ಮೇಯುತ್ತವೆ. ಜೊತೆಗೆ ಪ್ರಸಾರ ವಿಧಾನ ಅಂದರೆ ನರ್ಸರಿಯಲ್ಲಿ ಹೇಗೆ ಬೆಳೀಬೇಕು ಅಂತಂದರೆ, ಹೆಬ್ಬೇವಿನ ವಂಶಾಭಿವೃದ್ಧಿಯನ್ನು ಬೀಜಗಳಿಂದ, ಕತ್ತರಿಸಿದ ಕಡ್ಡಿ ತುಂಡುಗಳು ಅಂದರೆ ಕಟ್ಟಿಂಗ್ಸ್ ಅಂತ ಏನು ಹೇಳ್ತೀವಿ ನಾವು ಅದರಿಂದ, ಮತ್ತು ಅಂಗಾಂಶ ಕೃಷಿ ಇಂದ ಕೂಡ ಮಾಡ್ಬೋದು. ಸೊ ಹೆಬ್ಬೇವು ಮರವು ಜಾಸ್ತಿ ಹಣ್ಣುಗಳನ್ನು ಬಿಡೋದ್ರಿಂದ ಬೀಜದ ಮೂಲಕ ಪ್ರಸಾರ ವಿಧಾನ ತುಂಬ ಅತಿ ಕಡಿಮೆ ವೆಚ್ಚದಲ್ಲಿ ಆಗ್ತದೆ. ಬೀಜಗಳನ್ನು ನಾವು ಏನು ಮಾಡಬೇಕು ಅಂತಂದರೆ, ಜನವರಿ ಮತ್ತು ಫೆಬ್ರವರಿಯಲ್ಲಿ ಅದನ್ನು ಸಂಗ್ರಹಿಸಿ ಉಜ್ಜಿ ತೊಳೆದ ಹಣ್ಣುಗಳಿಂದ ಬೀಜನ ಬೇರ್ಪಡಿಸ್ತಾರೆ. ಬೇರ್ಪಡಿಸಿದ ಬೀಜಗಳನ್ನ ಒಣಗಿಸಿ ಬಿಗಿಯಾದ ದಾರಕಗಳಲ್ಲಿ ಶೇಖರಿಸ್ತಾರೆ. ನಂತರ ಅದನ್ನು ಬೀಜಗಳನ್ನು ದ್ರವರೂಪ ಅಂದರೆ ನಾವು ಸೀಡ್ ಟ್ರೀಟ್ಮೆಂಟ್ ಅಂದರೆ ನರ್ಸರಿಗೆ ಹಾಕ್ಲಿಕ್ಕೆ ಮುಂಚೆ ಒಂದು ಸೀಡ್ ಟ್ರೀಟ್ಮೆಂಟ್ ಅಂತ ಹಾಗೆ ನೀರಿನಲ್ಲಿ ಹಾಕಿ ನರ್ಸರಿ ಬೆಡ್ಗಳಲ್ಲಿ ಹಾಕ್ಬೋದು. ಆದರೆ ಅದರಲ್ಲಿ ಬರೋಂಥ ಜರ್ಮಿನೇಷನ್ನು ತುಂಬ ಕಡಿಮೆ. ಹಾಗಾಗಿ ಏನು ಮಾಡ್ತಾರೆ, ದ್ರವರೂಪದ ಸಗಣಿ ಗೊಬ್ಬರದಲ್ಲಿ ಒಂದು ದಿನದ ಮಟ್ಟಿಗೆ ನೆನೆಸಿಬಿಟ್ಟು ಉಪಚರಿಸಿ ಸಸಿ ಮಡಿಗಳಲ್ಲಿ ಹಾಕೋದ್ರಿಂದ ಬೀಜಗಳು ಉತ್ತಮ ರೀತಿಯಲ್ಲಿ ಮೊಳಕೆ ಹೊಡಿತವೆ. ಸಸಿ ಮಡಿಗಳಿಗೆ ನಿಯಮಿತವಾಗಿ ಆಗಾಗ ನೀರು ಕೊಡ್ತಾ ಹೋದರೆ ನಾವು 1 to 3 weeks ಸಸಿಗಳನ್ನ ಪಡ್ಕೋಬಹುದು. ಈಗ ಇದರ ಬೇಸಾಯ ವಿಧಾನಗಳು ಏನೇನದಾವಂತಾರೆ? ಬಹಳಷ್ಟು ರೈತರು ಏನಾಗ್ತಿದೆ ಅಂದ್ರೆ 5 to 6 weeks ಜೋಪಾನ ಮಾಡಿದ ಸಸಿಗಳನ್ನ ಪ್ರೈವೇಟ್ ನರ್ಸರಿಯಿಂದ ತಗೋತಾ ಇದ್ದಾರೆ. ಇದ್ರ ಜೊತೆಗೆ ಅರಣ್ಯ ಇಲಾಖೆಯು ಕೂಡ ಕಡಿಮೆ ದರದಲ್ಲಿ ಕೂಡ ಅರಣ್ಯ ಇಲಾಖೆ ಈ ಸಸಿಗಳನ್ನ ಕೊಡ್ತಾ ಇದ್ದಾರೆ ರೈತರಿಗೆ. ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಹೆಬ್ಬೇವನ್ನ 10-12 feet ಅಂತರದಲ್ಲಿ ಗಿಡ ನಾಟಿ ಮಾಡಬಹುದು. ಅಂದರೆ ಈ ಸ್ಪೇಸಿಂಗ್ನಲ್ಲಿ ಸರಿಸುಮಾರು 400 ಒಂದು 500 ಸಸಿಗಳನ್ನ ಗಿಡ ನಾಟಿ ಮಾಡ್ಬೋದು. ಗಿಡ ನಾಟಿ ಮಾಡೋ ಸಮಯ ಅಂದರೆ ಸೂಕ್ತವಾದ ಸಮಯ ಅಂತಂದರೆ ಜೂನ್ರಿಂದ ಜುಲೈವರೆಗೆ, ಯಾಕಂದರೆ ಆಗ ಮುಂಗಾರು ಸ್ಟಾರ್ಟ್ ಆಗ್ತದೆ. ಆ ಮುಂಗಾರಿನ ಸಮಯದಲ್ಲಿ ಗಿಡ ನಾಟಿ ಮಾಡಿದ್ರೆ ಅದಾಗೆ ಅಂಟ್ಕೊಂಡು ಬೇಗ ಬೆಳೆಯೋ ಸಂದರ್ಭ ಜಾಸ್ತಿ ಉಂಟು. ಬೇಸಿಗೆ ಸಮಯದಲ್ಲಿ ಇನ್ನು 2 ವಾರಕ್ಕೊಮ್ಮೆ ನೀರು ಕೊಡ್ತಾ ಹೋದರೆ ಸಮಸ್ಯೆ ಆಗೋದಿಲ್ಲ. ನಮಗೆ ಸಸಿಗಳು ಬೇಗ ಅತಿ ಶೀಘ್ರವಾಗಿ ಬೆಳಿಬೇಕು ಅಂತಂದರೆ ಕೆಲವರು ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವು ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಮಿಶ್ರಣಗಳನ್ನ ಸೂಕ್ತ ಪ್ರಮಾಣದಲ್ಲಿ ಕೊಟ್ಟರೆ ಇನ್ನೂ ಅತಿ ಶೀಘ್ರವಾಗಿ ಎಬ್ಬೆವು ಬೆಳೆಯುತ್ತೆ. ಈ ಮರದ ಬೆಳವಣಿಗೆ ಮತ್ತು ಇಳುವರಿ ಯಾವ ರೀತಿ ಅದ ಅಂತೀರಿ? ಎಬ್ಬೆವು ನಾಟಿ ಮಾಡಿದ್ದು 1 ವರ್ಷದೊಳಗೆ 20 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಸುಮಾರು 8-10 ವರ್ಷದ ಮರವು ಕಟಾವಿಗೆ ಯೋಗ್ಯವಾದಂಥ ಸಮಯ ಅದು. ಆಗ ಸುಮಾರು 70-80 ಅಡಿ ಎತ್ತರ ಬೆಳೆದಿರುತ್ತೆ. ಒಂದು ಮರವು 10-12 ವರ್ಷದ ಮರವು ಸರಿಸುಮಾರು 2 ಟನ್ಗಳಷ್ಟು ಇಳುವರಿಯನ್ನು ಎಬ್ಬೆವು ಕೊಡ್ತದೆ. ಇದರ ಲೆಕ್ಕಾಚಾರದ ಪ್ರಕಾರ 1 ಎಕರೆಗೆ 400 ಸಸಿ ಇಡೋ ಅಂತಾದರೆ ಸರಿಸುಮಾರು 800 ಟನ್ಗಳಷ್ಟು ಇಳುವರಿ ಪಡಿಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಎಬ್ಬೆವಿಗೆ 1 ಟನ್ಗೆ ಸುಮಾರು 4,000 ರೂಗಳಿದ್ದಾವೆ. ಅಂದರೆ 1 ಎಕರೆಗೆ 400 ಸಸಿ ಅಂತೆ 800 ಟನ್ಗಳಷ್ಟು ಇಳುವರಿ ಬಂದರೆ ನಮಗೆ 4,000 ರೂಪಾಯಿ ಅಂತೆ ಸರಿಸುಮಾರು 32-35 ಲಕ್ಷದವರೆಗೂ ಆದಾಯ ರೈತರು ಪಡ್ಕೋಬೋದು. ಈ ಹೆಬ್ಬೇವೇನು ಬೆಳೆ ಅದಲ್ರಿ, ಇದ್ರ ಉಪಯೋಗ ಏನೇನು ಅದಾವೆ ಅಂತೀರಿ? ಹೆಬ್ಬೇವು ಬಹುಮುಖ್ಯವಾಗಿ ಕಾಗದ ಮತ್ತು ತಿರುಳು ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಅದಲ್ಲದೆ ಹೆಬ್ಬೇವನ್ನ ಅಡುಗು ತಯಾರಿಕೆ, ಯಾಕಂದ್ರೆ ಇದು ಹೆಬ್ಬೇವು ಅಲಗೆ ಏನಿದೆ ಅದು ತುಂಬಾ ಸಾಫ್ಟ್ ವುಡ್ ಅದು, ಹಾಗಾಗಿ ಅಡುಗು ತಯಾರಿಕೆಯಲ್ಲಿ ತುಂಬಾ ಉಪಯೋಗ ಆಗ್ತದೆ. ಅದಲ್ಲದೆ ಬೆಂಕಿ ಪೊಟ್ಟಣ ಮತ್ತೆ ಪ್ಲೈವುಡ್ ಇಂಡಸ್ಟ್ರಿಯಲ್ಲಿ ಕೂಡ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈಗ ತೇಗ ಮತ್ತೆ ರೋಸ್ ವುಡ್ ಅಂತ ಏನ್ ಹೇಳ್ತಾರೆ ಅದರದ ಪೀಠೋಪಕರಣಗಳು ತುಂಬಾ, ಅದರ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ ಹೆಬ್ಬೇವಿನಲ್ಲಿ ಬಳಸ್ಕೊಂಡು ಮಾಡಿದಂತ ಪೀಠೋಪಕರಣಗಳು ಕಡಿಮೆ ವೆಚ್ಚದಲ್ಲಿ ಜನರಿಗೆ ಲಭ್ಯವಾಗುತ್ತೆ. ಅದರ ಜೊತೆಗೆ ಎಲೆಗಳು ಕೂಡ ಬೇಗ ಕೊಳೆಯೋದ್ರಿಂದ ಇದು ಸಾವಯವ ಎಲೆ ಗೊಬ್ಬರಗಳಾಗಿ ಕೂಡ ಬಳಸ್ಬೋದು. ಇದು ಬಯಲುಸೀಮೆ ಮತ್ತು ಅರೆ ಮಲೆನಾಡಿನಲ್ಲಿ ಏಳಿ ಮಾಡಿಸಿದ ಮರ, ಯಾಕೆಂತಂದ್ರೆ ಕಡಿಮೆ ನೀರಿನ ಅವಶ್ಯಕತೆ ಇದ್ದು ಬೇಗ ಬೆಳೆಯುವಂತ ಸಸಿ ಕೂಡ ಆಗಿರುತ್ತೆ. ಇದರ ಬೀಜಗಳಿಂದ ಬೇವಿನ ಹಿಂಡಿ ಕೂಡ ಮಾಡಬಹುದು, ಜೊತೆಗೆ ಇದನ್ನ ಮೆಡಿಸಿನಲ್ ಯೂಸ್ ಆಗಿ ಕೂಡ ಬಳಸ್ತಾ ಇದ್ದಾರೆ. ಈಗ ಒಟ್ಟಾರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಈ ಹೆಬ್ಬೇವಿನ ಪ್ರಾಮುಖ್ಯತೆ ಏನದರಿ? ಈ ಕುರಿತು ನಮಗೆ ಒಂದು ಸಾರಾಂಶ ಹೇಳ್ರಲ್ಲ. ಪ್ರಸ್ತುತ ಸನ್ನಿವೇಶದಲ್ಲಿ ಏನಾಗ್ತಿದೆ ಅಂದ್ರೆ ಅದರಲ್ಲೂ ನಮ್ಮ ಬಿಜಾಪುರದಂತ ಹೊಣೆ ಹವೆ ಪ್ರದೇಶಗಳಲ್ಲಿ ನಮ್ಮ ಬಿಜಾಪುರದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 10,541 ಚದರ ಕಿಲೋಮೀಟರ್ಗಳಿದೆ. ಆದರೆ ನಮ್ಮಲ್ಲಿರುವಂಥ ಅರಣ್ಯ ವಿಸ್ತೀರ್ಣ ಕೇವಲ 12 ಚದರ ಕಿಲೋಮೀಟರ್ಗಳು ಮಾತ್ರ, ಅಂದರೆ ಕೇವಲ .1% ಮಾತ್ರ ನಮ್ಮಲ್ಲಿ ಅರಣ್ಯ ಇದೆ. ಸೊ ಹಾಗಾಗಿ ಏನಂತಂದರೆ ಹೆಬ್ಬೇವನ್ನು ರೈತರು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ ಕಾಡಿನ ಮೇಲೆ ಇರೋವಂಥ ಒತ್ತಡ ಕೂಡ ಕಡಿಮೆ ಮಾಡಬಹುದು. ಅದರ ಜೊತೆಗೆ ವಾಣಿಜ್ಯ ಬೆಳೆಗಳಿಗೆ ಬೇಕಾದ ಅತಿ ವಿಪರೀತ ಬಂಡವಾಳ ಹೂಡಿಕೆ ಮತ್ತು ಅದರ ಖರ್ಚು, ಮಾರುಕಟ್ಟೆ ಬೆಲೆಗಳ ಏರಿಳಿತ, ರೋಗ ಮತ್ತು ಕೀಟಬಾಧೆಗಳು ಸಮಸ್ಯೆಗಳಿಂದ ಏನಾಗ್ತಿದೆ, ರೈತರು ತುಂಬ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ. ಇದರ ಜೊತೆಗೆ ಮರ ಆಧಾರಿತ ಕೈಗಾರಿಕೆಗಳು ಕೂಡ ಕಚ್ಚಾ ವಸ್ತುಗಳ ಪೂರೈಕೆಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾಗ್ತಿದೆ ಅಂದರೆ ಕೈಗಾರಿಕೆಗಳು ಒಂದು ಒಪ್ಪಂದದ ಮೂಲಕ ಹೆಬ್ಬೇವನ್ನು ರೈತರಿಗೆ ಕೊಡೋದ್ರ ಮುಖಾಂತರ ಕೈಗಾರಿಕೆಗಳು ಕೂಡ ಕಚ್ಚಾ ವಸ್ತುಗಳನ್ನು ಪೂರೈಸ್ಕೋಬೋದು. ಅದರ ಜೊತೆಗೆ ವಿದೇಶಿ ತಳಿಗಳಾದ ನೀಲಗಿರಿ ಮತ್ತು ಅಕೇಶಿಯಾ ಮರಗಳು ಏನಿದ್ದಾವೆ ಅದು ಕೃಷಿ ಅರಣ್ಯ ಪದ್ಧತಿಗೆ ಪೂರಕವಲ್ಲ, ಯಾಕಂತಂದರೆ ಬೆಳೆಗಳ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಆ ನಿಟ್ಟಿನಲ್ಲಿ ಗಮನಿಸಿದಾದ ನಮ್ಮ ಹೆಬ್ಬೇವು ಒಳ್ಳೆ ಪೂರಕವಾದ ಪರಿಸರ ಸ್ನೇಹಿ ಬೆಳೆ ಅಂತ ಕೂಡ ಹೇಳ್ಬೋದು ನಾವು. ಈ ಎಲ್ಲ ಸಾಮಾಜಿಕ ಮತ್ತು ಕೈಗಾರಿಕಾ ಮತ್ತು ಪರಿಸರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಹೆಚ್ಚು ಹೆಚ್ಚು ದೇಶಿ ಸಸಿಗಳಾದ, ಅದರಲ್ಲೂ ನಮ್ಮ ಬೇಸಾಯ ಕ್ರಮದಲ್ಲಿ ಕೃಷಿ ಅರಣ್ಯದ ಜೊತೆಗೆ ಹೆಬ್ಬೇವನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ಭಾರಿ ಉಪಯೋಗ ಬಹು ಉಪಯೋಗ ಪಡ್ಕೋಬೋದು. ಈ ಯಾಕಂತಂದ್ರೆ ಈ ಮರವು ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರವಾಗಿ ಬೆಳೆಯುತ್ತೆ ಒಂದು, ಅದರ ಜೊತೆಗೆ ರೈತರಿಗೆ ತುಂಬಾ ಲಾಭದಾಯಕವಾಗಿ ಆಗಿದೆ ಕೂಡ. ಈ ದಿಶೆಯಲ್ಲಿ ರೈತರ ಜೊತೆ ಜನಸಾಮಾನ್ಯರು ಕೂಡ ಅವರ ಕರ್ತವ್ಯನೂ ಕೂಡ ತುಂಬಾ ಬಹುಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮತ್ತು ಕೆಲವೊಂದು ಸಂಶೋಧನಾ ಇಲಾಖೆಗಳು ಕೂಡ ಈ ಹೆಬ್ಬೇವಿನ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾವೆ, ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸಸಿಗಳನ್ನು ಕೂಡ ವಿತರಿಸ್ತಾ ಇದ್ದಾರೆ. ಜೊತೆಗೆ ಸೂಕ್ತವಾದ ಕೃಷಿ ಅರಣ್ಯ ಪದ್ಧತಿಯ ಬೇಸಾಯ ಕ್ರಮಗಳು, ಅದರ ಬಗ್ಗೆ ಮಾಹಿತಿ ಒದಗಿಸೋದು ಹಾಗೂ ಮಾರುಕಟ್ಟೆ ಸೌಲಭ್ಯವನ್ನು ರಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು ಕೂಡ ನಮ್ಮ ಅರಣ್ಯ ಇಲಾಖೆ ಕೂಡ ಇದರ ಮಾಡ್ತಾ ಇದೆ. ಡಾಕ್ಟರ್ ಜಗದೀಶ್ ಅವರೇ, ಈಗೇನು ತಾವು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಹೆಬ್ಬೇವು ಬೆಳೆಸಬಹುದು ಅಂತ ಹೇಳಿದ್ರಿ. ನಾವು ಸಾಮಾನ್ಯವಾಗಿ ಕೃಷಿಯಲ್ಲಿ ಅಳವಡಿಸ್ಕೋಬೇಕಾದ್ರೆ ಬೇರೆ ಬೆಳೆಗಳ ಜೊತೆಗೆ ಅಲ್ಲೊಂದು ಇಲ್ಲೊಂದು ಮರ ನೆಟ್ಟು ಬೆಳೆಸ್ತೀವಿ, ಆಮೇಲೆ ನೆಡುತೋಪು ಅಂತ ಕೇವಲ ಅದನ್ನೇ ಮುಖ್ಯ ಬೆಳೆಯಾಗಿ ಬೆಳಿತೀವಿ, ಆಮೇಲೆ ಇನ್ನು ಕೆಲವು ಕಡೆಗೆ ಬದುಗಳಲ್ಲಿ ಕೂಡ ನಾವು ಬೆಳಿತಿರ್ತೀವಿ. ಈ ಹೆಬ್ಬೇವನ್ನು ಬೆಳಿಲಿಕ್ಕೆ ನಮಗೆ ಯಾವ ಒಂದು ಪದ್ಧತಿ ಸೂಕ್ತ ಅನಿಸ್ತದೆ? ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ಬದುಗಳ ಜೊತೆ ಅವರ ಜಮೀನಿನ ಬೌಂಡ್ರಿ ಲೈನಲ್ಲಿ ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಹೆಬ್ಬೇವು ನಮ್ಮ ಕೃಷಿ ಬೆಳೆಗಳಿಗೆ ಪೂರಕವಾಗಿದ್ದು ಬೆಳೆಗಳ ಮಧ್ಯದಲ್ಲಿ, ಅಂದರೆ ನಮ್ಮ ಇಂಗ್ಲಿಷ್ ಟರ್ಮ್ನಲ್ಲಿ ಅಲ್ಲೇ ಕ್ರಾಪಿಂಗ್ ಅಂತ ಹೇಳ್ತಾರೆ, ಅಂತಂದರೆ ಬಿಟ್ವೀನ್ ರೋಸಲ್ಲಿ ನಮ್ಮ ಹೆಬ್ಬೇವಿನ ಮರಗಳನ್ನ 10-12 feet ಅಂತರಗಳಲ್ಲಿ ಬೆಳೆದು ಅದರ ಮಧ್ಯೆ ಏನು ಜಾಗ ಇದೆ ಅದರಲ್ಲಿ ನಾವು ಕೃಷಿ ಬೆಳೆಗಳನ್ನ ಬೆಳೆದು 7-8 years ನಂತರ ಮರಗಳಿಂದ ಅತಿ ಹೆಚ್ಚು ಲಾಭ ಕೂಡ ಪಡ್ಕೋಬೋದು. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ನಮ್ಮ ಕೃಷಿ ಬೆಳೆಗಳಿಗೆ ಮಾರುಕಟ್ಟೆ ಏನು ಏರಿಳಿತ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಯೋಚಿಸೋದಾದ್ರೆ ಈ ನಮ್ಮ ಅರಣ್ಯ ಬೆಳೆಗಳು ಜೀವ ವಿಮೆಯಂತೆ ಕೆಲಸ ಮಾಡ್ತವೆ. ಹೆಬ್ಬೇವಿನ ಜೊತೆಗೆ ಬೇರೆ ಕೃಷಿ ಬೆಳೆಗಳನ್ನು ಕೂಡ ನಾವು ಬೆಳಿಬಹುದು ಅಂತ ಹೇಳಿದ್ರಿ, ಯಾವ ಒಂದು ಬೆಳೆಗಳು ಈ ಒಂದು ಹೆಬ್ಬೇವಿನ ಜೊತೆಗೆ ಬೆಳಿಲಿಕ್ಕೆ ಸೂಕ್ತ ಅಂತೀರಿ? ನಮ್ಮ ಬಿಜಾಪುರದಲ್ಲಿ ಕೃಷಿ ಬೆಳೆಗಳಾದ ತೊಗರಿ, ಕಡಲೆ, ಮುಧೋಳದಲ್ಲಿ ಒಬ್ಬ ರೈತರು ಕಬ್ಬಿನ ಜೊತೆಯಲ್ಲೂ ಕೂಡ ಹೆಬ್ಬೇವಿನ ಬೆಳೆದು ಯಶಸ್ವಿ ಕಂಡಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಗಂಧದ ಮರಗಳನ್ನ ಕೂಡ ಹೆಬ್ಬೇವಿನ ಜೊತೆ ಬೆಳೆದು ಸಾಕಷ್ಟು ಯಶಸ್ವಿ ಕಂಡಿದ್ದಾರೆ. ಜೊತೆಗೆ ತೋಟಗಾರಿಕೆ ಬೆಳೆಗಳು ಕೂಡ ಇದರ ಹೆಬ್ಬೇವಿನ ಜೊತೆ ಬೆಳಿಬಹುದು. ತೋಟಗಾರಿಕೆ ಬೆಳೆಗಳು ಅಂದ್ರಲ್ಲ, ಯಾವ್ಯಾವ ಬೆಳೆ ಬೆಳಿಬಹುದು? ದಾಳಿಂಬೆ, ಪಪ್ಪಾಯ, ಮಾವು, ಬಾರೆಹಣ್ಣು, ನೇರಳೆ, ನೆಲ್ಲಿ, ಇಂಥ ತೋಟಗಾರಿಕಾ ಬೆಳೆಗಳ ಜೊತೆ ಪೂರಕವಾಗಿ ಹೆಬ್ಬೇವನ್ನು ಬೆಳಿಬೋದು. ಈಗ ರೈತರು ತಾವು ಏನಾದರೂ ಹೆಬ್ಬೇವು ಬೆಳಿಬೇಕಂದ್ರೆ ಅವ್ರಿಗೇನಾದರೂ ಸೂಕ್ತ ತರಬೇತಿ ಅವಶ್ಯ ಅದ ಏನ್ರಿ? ಹೆಬ್ಬೇವಿನ ಸಸಿ ಕೊಡುವಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ನಾವು ಹೆಬ್ಬೇವಿನ ಬೀಜ ತಂದು ನರ್ಸರಿ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದೀವಿ. ಮುಂದಿನ ಮುಂಗಾರು ಸಮಯಕ್ಕೆ ನಮ್ಮಲ್ಲಿ ಸಾಕಷ್ಟು ಹೆಬ್ಬೇವಿನ ಸಸಿಯನ್ನ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸಸಿ ಕೂಡ ಕೊಡೋ ಅಂತ ಪ್ಲಾನ್ ಕೂಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ತರಬೇತಿ ಅವಶ್ಯ ಅದ ಏನಂತ್ರಿ ಇವರಿಗೆ? ತರಬೇತಿ ಅಂತಂತಂದ್ರೆ ಈಗ ಕೆಲವರು ರೈತರು ಅವರೇ ಕೂಡ ಸಸಿ ಮಡಿಗಳನ್ನ, ಅಂದ್ರೆ ನರ್ಸರಿ ಕೂಡ ಮಾಡಬಹುದು. ಆ ನರ್ಸರಿ ಮಾಡುವ ಆಸಕ್ತಿ ಇರುವ ರೈತರಿಗೆ ಖಂಡಿತವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೂಡ ನಾವು ಕೊಡಲು ಇಚ್ಛೆ ಪಡ್ತೇವೆ. ಅಂದ್ರೆ ನರ್ಸರಿ ಮಾಡುವಂತ ರೈತರಿಗೆ ಮಾತ್ರ ತರಬೇತಿ ಅವಶ್ಯ ಅದ, ಸಾಮಾನ್ಯವಾಗಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ಏನು ಅಂತ ತರಬೇತಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಜೊತೆಗೆ ಈಗೇನು ಹೆಬ್ಬೇವಿನ ಕೃಷಿ ಕುರಿತು ಏನಾದರೂ ಅವ್ರ ಸಂದೇಹಗಳಿದ್ರ, ತಮ್ಮ ಪ್ರಶ್ನೆಗಳನ್ನ ಕೇಳಬೇಕಂದ್ರ, ತಮ್ಮನ್ನೇ ಮುಖತಃ ಭೇಟಿ ಆಗಬೇಕಾದ್ರ ಎಲ್ಲಿ ಬಂದು ಭೇಟಿ ಆಗ್ಬೇಕು? ಹೆಬ್ಬೇವಿನ ಸಂಪೂರ್ಣ ಮಾಹಿತಿ ಬೇಕು, ಆಸಕ್ತ ಇರುವಂತ ರೈತರು ಹೆಬ್ಬೇವಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಇಟ್ನಳ್ಳಿ ಫಾರ್ಮ್ನಲ್ಲಿ ಆಗಲಿಲ್ಲ ಅಂತಂದ್ರೆ ಫೋನ್ನಲ್ಲಿ ಕೂಡ ನಮಗೆ ಕರೆ ಮಾಡಿ ಮಾಹಿತಿ ಕೂಡ ಪಡ್ಕೋಬಹುದು. ತಮ್ಮ ಫೋನ್ ಸಂಖ್ಯೆ ಹೇಳಬಹುದು? ನನ್ನ ಮೊಬೈಲ್ ಸಂಖ್ಯೆ 9000450087. ರೈತ ಬಾಂಧವರೇ, ಅವರ ದೂರವಾಣಿ ಸಂಖ್ಯೆಯನ್ನು ನಾನು ಇನ್ನೊಮ್ಮೆ ತಮಗೆ ಹೇಳ್ತೀನಿ, ಬರೆದುಕೊಳ್ಳಿ. 9900450087. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 9900457.

ಬ್ರಾಹ್ಮಣನ ಮನೆಗೆ ಕೊಡಲೇನ ಗೌರಮ್ಮ, ಬ್ರಾಹ್ಮಣ ಮನೆ ಬಾಳ್ಯ ಹೇಳುವೆನು ತಂದೆ. ದಿನ ತಣ್ಣಿ ನೀರಿನೊಳಗೆ ನಾ ಮುಳುಗುಲಾರೆ, ಮಡಿ ಬಿಟ್ಟು ಮಡಿಗಳು ನಾ ಉಡುಲಾರೆ, ಜಪ ತಪಗಳು ನಾ ಮಾಡುಲಾರೆ, ಮಧ್ಯಾಹ್ನ ಊಟ ನಾ ಮಾಡುಲಾರೆ. ಮತ್ತಾರಿ ಕೊಡಲಿ ಜಗದಂಬ ನಿನಗೆ, ಮತ್ತಾರಿ ಕೊಡಲಿ ಗೌರಮ್ಮ ನಿನಗೆ. ಅಪ್ಪ ತಂದೆ ಕೇಳು ಗಿರಿರಾಜ ತಂದೆ, ತಂದೆ ಕೇಳು ಎನ್ನ ಗಿರಿರಾಜ ತಂದೆ. ಸಿದ್ಧಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮರಾಯಗ ಕೊಡು ನನ್ನ ತಂದೆ. ಬೂದಿ ಬಡಕನೆ ಜಂಗಮನವನು, ಮನೆ ಮನಿ ಹಿಟ್ಟು ಅವನಿಗೆ ನಾನು ಕೊಡಲಾರೆ ಮಗಳೇ. ಕೆರಿ ಬಾವಿ ಪಾಲು ಮಾಡೇನ ನಿನಗೆ, ಹೊಳಿ ಬಾವಿ ಪಾಲು ಮಾಡೇನ ಗೌರಿ. ಅಷ್ಟು ಮಾತು ಕೇಳಿ ಸಿಟ್ಟಿಗೆ ಎದ್ದು ಅಡವಿ ಅರಣ್ಯ ಹೇಳದಾಳ ಗೌರಮ್ಮ. ಆ ಬೆಟ್ಟ ಈ ಬೆಟ್ಟ ಭದ್ರಾಕ್ಷಿ ವನದಲ್ಲಿ ರುದ್ರಾಕ್ಷಿ ವನವು, ರುದ್ರಾಕ್ಷಿ ವನದಲ್ಲಿ ಬಾಳಿಯ ವನವ, ಬಾಳಿಯ ವನದಲ್ಲಿ ಲಿಂಬಿಯ ವನವ, ಲಿಂಬಿಯ ವನದಲ್ಲಿ ನಿಂತಾಳ ಗೌರಮ್ಮ, ಲಿಂಬಿಯ ವನದಲ್ಲಿ ನಿಂತಾಳ ಗೌರಮ್ಮ. ಸೂಜಿ ಮೇಲೆ ಏಳು ಸೂಜಿಯ ನಿಲ್ಲಿಸಿ, ಅದರ ಮೇಲೆ ಒಂದು ಲಿಂಬೆಣ್ಣು ಇಟ್ಟು, ಅದರ ಮೇಲೆ ಒಂದು ಲಿಂಬೆಣ್ಣು ಇಟ್ಟು, ಎರಡು ಕಾಲು ಮೇಲ್ ಮಾಡಿ ಶಿರುವು ಅಡಿಯ ಮಾಡಿ ಶಿವನಿಗೆ ತಪಸ್ಸಿಗೆ ನಿಂತಾಳ ಗೌರಮ್ಮ. ಗೌರಿಯ ತಪಸ್ಸು ಶಿವನಿಗೆ ಮುಟ್ಟಿತು, ಹೆಣ್ಣಿನ ಮಹಿಮಾ ನೋಡ್ಬೇಕಂದ, ಹೆಣ್ಣಿನ ಗುಟ್ಟು ತಿಳಿಬೇಕಂದ. ಎಂತ ರೂಪ ತಾಳ್ಯಾನು ಶಿವನು, ದಟ್ಟಿ ಪಿತಾಂಬರ ಉಟ್ಟನು ಭಗವಂತ, ಜನ್ನಿಗೆ ಕೂಸು ಕಟ್ಟನು ಸ್ವಾಮಿ, ಕೆಲಿ ಮೇಲೆ ಪುಟ್ಟಿ ಹೊತ್ತನು ದೇವ. ಕೊರುವಂಜಿ ರೂಪ ತಾಳ್ಯಾನು ಶಿವನು, ದೇವಲೋಕ ಬಿಟ್ಟು ಮಧ್ಯ ಕೈಯಳುದಾನೆ. ಮಾದಿಗೆರ ಓಣಿಯಲ್ಲಿ ಹೊಕ್ಕನು ಸ್ವಾಮಿ, ಕುಂಬಾರ ಮನೆಯಲ್ಲಿ ಕುಳಿತಾಳ ಕೊರುವಂಜಿ. ಕಣಿಯೇ ಕಣಿಯೇ ಕಣಿ ಹೇಳು ಬಂದೆ, ಕಣಿಯೇ ಕಣಿಯೇ ಕಣಿ ಹೇಳು ಬಂದೆ. ಕಣಿ ಎಂಬ ಶಬ್ದವು ಗೌರಮ್ಮ ಕೇಳಿ, ಒಬ್ಬ ದಾಸಿಯ ಕಳಿಸಾಳ ಕೊರುವಂಜಿ ಕರೀಲಿಕ್ಕೆ. ಬಾರ ಕೊರುವಂಜಿ ನಮ್ಮ ತಾಯಿ ಕರೀತಾಳೆ, ಬಾರ ಕೊರುವಂಜಿ ನಮ್ಮ ತಾಯಿ ಕರೀತಾಳೆ. ಗಂಡ ಸರಿಲ್ಲದ ಮನೆಗೆ ನಾ ಬರುಲಾರೆ, ಪುರುಷನಿಲ್ಲದ ಮನೆಗೆ ನಾ ಬರುಲಾರೆ. ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ, ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ. ಅಲ್ಲಿಂದ ಕೊರುವಂಜಿ ಬಂದಳ ಮನೆಗೆ, ಏಳು ಬಾಗಿಲ ದಾಟಿ ಎಂಟು ಬಾಗಿಲ ದಾಟಿ, ರತ್ನದ ಕಂಬಳಿ ಗದ್ದಿಗೆ ಮಾಡಿ, ಗದ್ದಿಗೆ ಮೇಲೆ ಕುಂತಾಳ ಕೊರುವಂಜಿ, ಗದ್ದಿಗೆ ಮೇಲೆ ಕುಂತಾಳ ಕೊರುವಂಜಿ. ನಿನ್ನ ಗಂಡನೂರು ಯಾವ್ದ ಕೊರುವಂಜಿ, ನಿನ್ನ ತವರ ಊರು ಯಾವ್ದ ಕೊರುವಂಜಿ. ನನ್ನ ಗಂಡನೂರು ಹರಿಯಡವಳಿಗೆ, ನನ್ನ ಗಂಡನೂರು ಹರಿಯದ ಅವಳಿಗೇರಿ, ನನ್ನ ತವರ ಊರು ಬಳಿಗೆ ಮಸ್ಕೀನೂರು. ಮುತ್ತು ಕೊಡ್ತೀನಿ ಕಣಿ ಹೇಳ ಕೊರುವಂಜಿ, ರತ್ನವು ಕೊಡ್ತೀನಿ ಕಣಿ ಹೇಳ ಕೊರುವಂಜಿ. ನಿಮ್ಮ ಮುತ್ತು ನಮ್ಮ ಕಡೆಗೆ ಮುಗ್ಗಿನ ಜ್ವಾಳ, ನಿಮ್ಮ ರತ್ನ ನಮ್ಮ ಕಡೆಗೆ ಕವಳಿಯ ಹಣ್ಣ. ವಜ್ರವ ಕೊಡ್ತೀನಿ ಕಣಿ ಹೇಳ ಕೊರುವಂಜಿ, ನಮ್ಮ ಕಡೆಗೆ ಗದ್ರಿ ಗಟ್ಟಿ, ನಮ್ಮ ಅಂಕಿ ನಮ್ಮ ಕಡೆಗೆ ಕೂರ್ಗಿ ಕುಂಟಿಗಳು. ನಿನ್ನ ಉಂಡ ಊಟ ನಾ ಹೇಳು ಬಲ್ಲೆ, ನಿನಗೆ ಬಿದ್ದು ಕನಸು ನಾ ಹೇಳು ಬಲ್ಲೆ. ನಾನುಂಡ ಊಟ ನೀನೇನು ಬಲ್ಲೆ, ನನಗೆ ಬಿದ್ದ ಕನಸು ನಿನಗೇನ ಬಲ್ಲೆ. ಅಲ್ಲಿಂದ ಕೈಲಾಸ ದೇವ ಹೋದ ಮತ್ತೊಂದು ರೂಪ ತಾಯನ ಸ್ವಾಮಿ ತಲೆ ಮೇಲೆ ಜಾಠ ಕಟ್ಟನ ಸ್ವಾಮಿ ಹಣಿಗೆ ವಿಭೂತಿ ದರ್ಶನ ಸ್ವಾಮಿ ಮುಂಗೈಯ ಜೊಳಗಿ ಹಾಕ್ಯನ ಸ್ವಾಮಿ ಕೈಯಲ್ಲಿ ಬೆತ್ತ ಹಿಡಿದನು ಸ್ವಾಮಿ ದೇವಲೋಕ ಬಿಟ್ಟು ಮತ್ತೆ ಕೈಯುಳಿದ ದೇವಲೋಕ ಬಿಟ್ಟು ಮತ್ತೆ ಕೈಯುಳಿದ ಘೋರ ಅರಣ್ಯದಲ್ಲಿ ಭಿಕ್ಷವು ನೀಡಂದ ಘೋರ ಅರಣ್ಯದಲ್ಲಿ ಭಿಕ್ಷವು ನೀಡಂದ ಮುತ್ತು ರತ್ನದಿಂದ ನೀಡಕ ಬಂದಳ ಗೌರಿ ಗೌರಿಯ ಶರಗ ಹಿಡಿದನು ಸ್ವಾಮಿ ನೀನು ಯಾರೋ ಹೇಳೋ ಗಂಗರ ನೀನು ನೀನು ಯಾರೋ ಹೇಳೋ ಜಂಗಮ ನೀನು ಸಿದ್ಧ ಪಟ್ಟಣದಲ್ಲಿ ಶಿವನು ನಾನು ಜಂಗಮರಾಯ ಬಂದಿನ ಗೌರಿ ಗೌರಿಯ ಮನಸ್ಸು ಆನಂದವಾಯಿತು ಗೌರಿಗೂ ಶಂಕರಿಗ ಲಗ್ನವು ನಡೆದಿತು ದೇವಲೋಕ ಅಂಬದು ಹಂದ್ರವು ಹಾಕಿತು ಮಧ್ಯಲೋಕ ಅಂಬದು ಶಾಶ್ವತಿ ಕಟ್ಟಿತು ಸೂರ್ಯ ಚಂದ್ರ ಎಂಬ ಬಾಸಿಂಗ ಕಟ್ಟಿತು ನಾಗಭೂಷಣ ಎಂಬ ಕಂಕಣ ಕಟ್ಟಿತು ದೇವಲೋಕದವರು ಶೋಭನ ಹಾಡ್ಯಾರ ನಾಗಲೋಕದವರು ನಾಗಲಿ ಪಾಡ್ಯಾರು ಶಿವನಿಗೂ ಗೌರಿಗೂ ಲಗ್ನವೂ ನಡೆದಿತ್ತು ಶಿವನಿಗೆ ಗೌರಿಗೆ ಲಗ್ನವೂ ನಡೆದಿತ್ತು ಭೂಲೋಕದಲ್ಲಿ ದುಡ್ಡಳ ಗೌರಮ್ಮ ಭೂಲೋಕದಲ್ಲಿ ಹುಟ್ಟಳ ಗೌರಿ ಗೌರಿಯ ಪದ ಮುಕ್ತಾಯವಾಯಿತು ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪಟ್ಟಲೋಕದಲ್ಲಿ ಮಾಯಿ ಹುಟ್ಟಳು ಕೇಳಿರಿ ಜನರೆಲ್ಲ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ. ಪಟ್ಟಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರೆಲ್ಲ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗ ವರ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ. ನಿರಂಕಾರಿಯಮ ಸೀರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಅಂಬಾ, ನಿರಂಕಾರಿಯಮ ಸೀರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು. ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ಅಂಬಾ, ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ. ಮೂರ್ತಿಗಳ ರಾಜುಡು ತುರುಮಳಿ ತುರುಬನ ಕಟ್ಟಿದಳು ದೇವಿ, ತುರುಬನ ಕಟ್ಟಿದಳು ಆದಿನಾರ್ಯನಂಬ ಬೈತಲೆ.